بسم الله الرحمن الرحيم. الحمد لله وحده، والصلاة والسلام على من لا نبي بعده، صلوات الله وسلامه عليه وعلى آله وصحبه ومن اكتفى بهديه واستنى بسنته إلى يوم الدين. الإمام شيخ الإسلام ابن تيمية رحمه الله ليوفي మీ అళుకమం మీ మా మతివేరి అళుకమ్ముగా యాని కెత్తెరివం మీ అళుకమ్ముగే మతీగా లివ్ బిఫై కాయిదతం ఫి సబర్ మీ ఫొతుగే మాగడుగా హులాహుగా మీ కియవణి కెత్తెరి కమ్ముగే మీ అళుకమ్ముగే తెరేగావా ఎమ్మె మతివేరి అది ఎమ్మె ఏగా ఎమ్మె బడు బుర ఉఫులుమాయ్ అది ఏగ ఎమ్మె దుత్తురా ఉఫులుముగావా కెత్తిరికముగా గాంబ హుర్మ వాగివెరివాణే సౌబుత మీగే కురీ కులాస్తావుగా కియవాపావాణే ఎమ్మె దతి ఎమ్మె బుర కెత్తెరికమకి కొబాకన్ ఎయి మహ్లూగున్ తహుగే ఫరాతున్ అళాయాయి కురిమతి వెఫావా ఎకి కహల దుత్తురా తక కెత్తెరివ హుర మహ్లూగున్గే ఫరాతున్ అళాయాయ్ కురిమతివ దుత్తురాత గోనాత అనియాతక కెత్తెరివి హురం మీ కెత్తెరికముగా గాయంబె నుహురుముగే సోబు తవ్వే సోబకి ఇన్సానాగే నఫ్సకి అణకా కురిమతీగా దేర తహమ్ములు కురం బేణువా నఫ్సెన్ను ఇన్సానాగే నఫ్సకి బదలి హిఫుమ బేణువా నఫ్సే అణకాగ కురిమతీగా దెరమీహకే ಬಾರನ್ನೆ ಮಿಹಕೆ ಬುಣಾಕಂ ಎನಫ್ಸೆ ನೇದೇನೆ ಉಮಾಯಕೀಗ ನಫ್ಸು ಬೇಣುಂವೆ ಬದಲನ್ ನುಕುಣ್ಣ ಬದಲು ಹೋದುಮ ಏನ ಬೇಣುಂವೆ ಏಕಮಕು ಏ ಬದಲು ಹಿಮುಗೆ ರೋಹ ನೆತಿ ಏ ತಹಮ್ಮಲು ಕೊರನ್ ಜಹುಣು ದತಿ ಉಂದಗುಲಾಯಿ ವೇಣಾಯಿ ದುತ್ತುರಾತಹುಗೆ ಮತೀಗ ಕೆತ್ತೆರಿವೆ ದೆಮಿಹುರುಮ ವಾಗಿವೆರಿವ ಅಳಾಯ ವಾಗಿವೆರಿವಾಣ ಸೌಭತ ದಿಕುರು ಕುರವಮು ಶೇಖ್ ಇಸ್ಲಾಂ ಇಮಾಂ ಇಬ್ನು ತೈಮಿಯಾ ಜಿಕ್ರ್ ಕೊಫಾವೆ ದಿಹ ನುಕ್ತಾಯೆ ಮೀಗೆ ಕುರಿಗೆ ಕುಲಾಸ್ತಹುಗ ಬಯಾಂ ಬೆಚ್ ಎಗಾರವನ ನುಕ್ತಾಗೆ ಗೊತ್ತುಗ ರಹಿಮಹುಲ್ಲಾಹ್ ವಿದಾಳುವನಿ ಅಲ್ ಹಾದಿ ಅಶರ್ ಎಗಾರವಣೈ ಅನ್ ಯಶ್ಹದ ಅನ್ನ ಸಬ್ರ ನಿಸ್ಫುಲ್ ಈಮಾನ್ ಕೆತ್ತೆರಿ ಕಮಕಿ ಹಮ ಕಶೋರು ಈಮಾನ್ ಕಮುಗೆ ದೆಬಾ ಕುಳೆ ಎಬ್ಬಾ ಕಂ ಏನ ದೆಕುಮೆ ಫಲ ಯುಬದ್ದಲ್ ಮಿನ್ ಈಮಾನಿಹಿ ಜಜಾ ಅಂಫಿ ನುಸ್ರತಿ ನಫ್ಸಿಹಿ ವುಮಾ ಎಕು ಈಮಾನ್ ಕಮುಗೆ ಜಜಾಗೆ ತೆರೆಂಗ್ ಎಬ್ಬಸ್ ಮೆಂಬರೆಂಗ್ ಏನಾಗೆ ಅಮಿಲ್ಲ ನಫ್ಸ ನಸುರ್ ದಿನುಮ ಏನ ಬದಲೆನ್ನು ಕುರಾಣೆ ಏನ ಬದಲೆನ್ನು ಕುರಾಣೆ ಫೈದಾ ಸೊಬರ ಫಕದ್ ಅಹ್ರಜ ಈಮಾನ ಏನ ಕೆತ್ತರಿ ಕಮುಗ ದೆಮಿಹುರಜ್ಜ ಕಮುಗ ವಾಣಮ ಏನ ಕೆತ್ತರಿ ಕಮುಗ ದೆಮಿಹುರಜ್ಜ ಕಮುಗ ವಾಣಮ ಏನ ವಣಿ ಏನಾಗೆ ಈಮಾನ್ ತೆರಿಕಂ ರಕ್ಕ ತೆರಿಕೊಫ್ಫೆ ವಸಾನಹು ಮಿನ ನಕ್ಸಿ ಅದಿ ಏನ ವಣಿ ಎ ಈಮಾಂಕಂ ಉನಿವೆಗೆಂದಿಯೋಮುಂ ಎ ಈಮಾಂಕಂ ಹಿಫಹಟ್ಟಾಫೆ ವಲ್ಲಾಹು ಯದ್ಫ ಅನಿಲ್ಲದೀನ ಆಯ್ ವಲ್ಲಾಹು ಯುದಾಫ ಅನಿಲ್ಲದೀನ ಆಮನು ಅದಿ ಅಲ್ಲಾಹ ಈಮಾನ್ ಬಿ ಮೀಹುಂ ಎ ಕಲಾಂಗೆ ಜಲ್ಲ ವಾಲ ದಿಫಾಉ ಕೊದ್ದೆವ್ವತೆ ಮೋಮಿನ್ ಅಳಕ ಎಹೆನಿ ಹೆಂಗ್ ಅಳತಕೊಂಗೆ ಕಿಬಾಯಂ ದುತ್ತುರಾತಕ್ಕೆ ಕುರಿಮತಿವಿ ದುತ್ತುರಾತಕ್ಕೆ ಕುರಿಮತಿವಿ ಕುರಿಮತಿವ ಮುಂ ಎ ದುತ್ತುರಾತ ಹೋಗ ಮಚ್ಚ ತಹಮ್ಮುಲುಕೋ ತಹಮ್ಮುಲು ಕುರುಮಕಿ ಉದಗೂ ಕಮೆ ಏನ ತಹಮ್ಮುಲು ಕುರಿ ಬದಲೀಫಾಕ ನುಣುಕುಮೆ ಏನಾಗೆ ಅಮಲುಂ ವೆಸ್ ಏನಾಗೆ ದುಲುಂ ವೆಸ್ ಅದಿ ಎಹೆನಿ ಹೆಂ ಬಯಗೆ ಫರಾತುಂ ಎಹಿ ತರಿಕಂ ಹೋದಾಗೆಂ ಬಸ್ ಏನ ಬದಲಿ ಹುಮ್ಮಕ ನುಣುಕುಮೆ ಏಗೆ ಬದಲುಗ ಏನ ಅಲ್ಲಾಹ್ ಜಲ್ಲವಾಲ ರುಸ್ಸವಾ ಲೋಬೊಡಿ ಗಣ್ಣವ ಏಕಲಾಂಗೆ ಬೊಡು ಅಜುರಾಯಿ ಬೊಡು ಸವಾಬಾ ಏಕಲಾಂಗೆ ಜಲ್ಲವಾಲ ಏಕಮ ಲೋಬೊಡಿ ಗಣ್ಣವ ಸಿಫಕಮುಗಾವ ಏನ ಕೆತ್ತರಿ ಕಮುಗ ದೆಮಿಹುರಿ ಏಗೊತ್ತು ಏನೆಂಗೆ ಕೆತ್ತರಿ ಕಮುಗ ದೆಮಿಹುರುಮ ಬಾರ್ವಳ ಏನೆಂ ಮಿಕಂ ಎಗಿಜ್ಜ ಕಮುಗ ವಾಣಮ ಏಯ್ ಕೆತ್ತರಿ ಕಮಕಿ ಹಮ ಕಶೋರು ಈಮಾನ್ ಕಮುಗೆ ದೆಬಾಕುಳೆ ಎಬ್ಬಾ ಕಂ ಏನ देखो मैं गुणी आदे ईमान कमुगे देबा कुले एब्बे की ए केतर कं कमुगा एब्बे साहा हदीस वार दे फे नुए माने की रसूल सल्लल्लाहु अलैहि वसल्लम के हदीस फुले वार दे फे नुए केतर कम की ईमान कमुगे देबा कुले एब्बे एहने कमकु बाय सहाबी बेकलुंगे की बाय एगोतुन सहाबी इब्न मसूद रदियल्लाहु अन्हु गारी हूं असर वार दे फावे आदि सहाबी अल मुगीरा इब्न आमिर मि सहाबी की बाम बस के तेरी कमा की ईमान कमुगे देबा कुल इब्बा कं आद हर में तेरे का कन नेगे नी ईमान कमा की को बाका ईमान कं मि किहा बुड़ालु कमे ईमान कम किहा बुड़ालु कमे ए ईमान कम गे देबा कुल एब्बे की केतर कम कमुगा भाई सहाबी बेकलोंगे असर तो वार दे फावे एगो तुम इब्न मसूद रदी अल्लाह अन विदाल वानी अल ईमानु निस्फानी ईमान कम की देबाए के ईमान कम वानी देबाए कशे निस्फुन सब्रुन व निस्फुन शुक्रुन एब्बे की ईमान कम गे एब्बे की केतर कमे ईमान कम गे अने बाय की शुक्र वेरिबू में दारी वरुण ने ईमान कम गे इब्बे की केतरी कमे मिफदें सहाबी रदी अल्लाहन इफदा मफ़ूमों विदाल फा वनी कीने बे वरबड़ फिगु है अल्लाह अकबर ए सहाबी यं ईमान कम की खुबाकं एगे एम्मे फुना एगे एम्मे अडियं नदर हिंगा तदब्बुर को विस्नालुमु एगिगन दिया गुमाय कीगा अल्लाह जल्ला वाला मी ईमान कमाए गुले गोतुं बस वही कुरब्बा पावा आयत गावे इन फी दालिका ला आयातिन लिकुल्ली सब्बारिन शकूर हम कशोरुं केतरी कम बड़ु शुकुर वेरिवुं गिना कोम्मे मीहकं एकं तत्तहुगा हेकितके वाकं कशवरे तेदेम्मे केतरी कम बड़ु माई आदि एमी है को अल्लाह जल्ला वाला शुक्र वरी बड़ो मकी ए नायं एंगी कं आदि नेगी एतक गिना कंतत तके ए नायं अल्लाह हजरतुं दुनिया भी गोतुं नाय उखरा भी गोतुं एतम मनफात के लिबिगन दान कमेंगे एम हादरी वरने ईमान कम की ते बाय कमगा एगोतुं एब्बाय की सबर केतेरिकं अने बाय की शुक्र कोबा मियत देवे शरह ये की है की नंगे ये सहाबी बेकलम इफदे विदाले फवानी ईमान के में बुनो मंगहार में नंगे ईमान कम की ए कौलुं व अमलुं व एतिकाद ईमान कम की कौलुं व अमलुं व एतिकाद हितुगे अड़ी गा हर में इकरार वे गबूल कुरन जे गबूल कुरन थके व कौलुं अदि हर में दुलुम सरीह को बेर कुरन जे बस व अमलुन आदि आहार में बेर फुसुग गुणमत को कुरन जे अमले मिथिम्बा जमावु मुं ईमान कं ईमान कम कवान बेर फुसुग अमल नोत ए अमल कुरम जिक्र वफा वानी यजीदु बिताअ फै ईमान कं सालिह अमल त कुलोम ए नफसुगा ईमान कं इतुर वेगेंदे व यंकुसु बिल मासिया आदि ए नफसुगा उर्दुन तक अरा गुम ईमान कं उणिवेगेंदे मधुवेगेंदे ईमान ईमान कं ईमान कमे गोतुगा नफस ईमान कं ईमान कमुगा गोतुगा वाणी मितिंबा जमा वुमो गौलुन व अमलुन व इतिकाद मितिंबा जमा वेगें ईमान ईमान कमक वाणी गौलाय अमलाय इतिकादाय एम सहाबी विदाल फमिवानी गौलाई अमलाई ईतकाद मिथिम्बाय जमावे फमिवानी केतरिकमाई शुकुरेर मुगे तेरेन्ने एह कम गवानम केतरी वों मि ईमान कम गे देबा कोले बैग तेरे मिवानी कीने केतरी वों कीने गे मिवानी ईमान कमा की दुलुगे बहाई गुणवंत होगे अमलाई hitu gading igrar we fa wa onje igrar we me salaka Allah ng iman bumuga la ilaha illallah igrar bumuge duluge basan nanje hitu gading gabulu kuran jadi ang amal kuran e baje kihin ng hiye ege deba kulebbe ki iman kame mi bune ben ade ego tum mi bune ve go taki mi iman kan ega wani fiul amrun wajtinabu nahi fiul amr iman kamang iman kan wani kihineku fiul amr amr ful kuraifa wa amal takin ahar men kogge iman kam gotuga demion nani nahi kofa wa amal takun ahar men durwes wege egotun fiul amr amr ful kuraba fa wa amal tam mi kurani amr ful kuraba fa amal tam mi kurani misalaka fiul amr bil qalb hitun ahar men nang amr ful kuraifa wa amal ahar men hitum mi kurani nuwata lisan nuwata dulan ahar men nang amr ful kuraifa wa amuren ahar men mi kurani dulum mikan kurashe subhanallah alhamdulillah la ilaha illallah takbir kiun tahlil kiun dulan ahar men nang amr ko fon amre ekam mi kurani nuwata ber fushuge gunawantakun amr ko fa wa amren e amalatan ahar men mi kurani mi amalta kurun e kandeli gendani shukur getere em ei allah jalla wala ngala shukur rivan e na yam mi sihatai mi gunawantakai e na yam mi afiyat dabbi kami fa egotun allah subhanahu wa taala ngena ena shukur rimi bani hama egota min komme tanakan ebahi dulashai hitashai adi ber fushuge gunamanta mi ima kan har sifa kura goi duluge bahe dulung hitu gading gabulu kura ikrar wumai duluge bahai adi ber fushuge gunamanta nun kura amalita min komme kamakan eboye nahi yebbes varde fe nahi varde fe eboy ehma min komme tanaka nahi varde fe bun dulang eboy nahi take varde fe ber fusho gunawanta ken eboy nahi take varde fe hitang eboy nahi take varde fe ehma min nahi takun durwama ala ebaje ketteriwama urdun takun durwama Allah nurussawa kanta takun ekeheriwa hurman enaage dulay hita enaage amalu iyang ebaje ketterikan anna ehma ma nuhi anhum min al jawarih al fasida min al khawatir nuwata min al jawarih enaayang enaage hitan enaayang enaage dulan enaayang enaage berfusho gunawantakan nahi kuraifawa kanta takun ena durheliwuma urdun takun ena ekkibawuma konche benum vani sabur ketter kam benum vani hita vanna fasadu rauyu takai adi enum ves nuba kantatta nuwata dulum bunuma nahi vefawa bastakai haram bastang abu bastang nuwata gunamantakan nahi kuraifawa ekieki nuba amalita mi emmeha kantatta kun durheliwuma enay benum vani sabur ema iman kan oti mi debaya gan unta ketteri kamaki iman kamuge debaya kul ebba hama goten shukur veri umaki ves iman kamuge debaya kul ebba ei iman kamuge myoti eggotaki allah ga amur furtake ei amur furtan ena kurmon ekalang jalla wala shukur veve nuwata iman kamaki nahi vefawa baur nahi takun ena durmo e nahi takun ena duro mataka ena ye benum bani ketterika ehem bumong dikuru fa miwani iman kam bani debay gay nuwata iman kam behifa wani debay she nisfu sabr adi nisfu shukre ibbay ki sabr ane bay ki shukre buma iku insana insana maasiyatan uradun tang ena ya dulen nukure bene sabru ge sifa ena libigen nuniye ehem bumong mi bune buni al iman nisfain iman kamaki debayke ibbayki ketterikame anibbayki shukurariume ade mi sahabi bay bekalun iman ka sifakuraba vidale fawa nisfun sabrun wa nisfun shukur ege tafsira ay ege muradaki ege tafsira adi ege muradaki ei ሼህ ልእስላም ረሂመሁላህ ቢዳለፍ ሚባኒ አልተኹንጌ ፈራቱን ኩሪመቲባ ዱቱራተን ጎናተን አንያተን አዲ ህኔዴ ከንተተሁጌ መቲጋ ኬተሪቤ ደሚሁርማ ኤናይ ባር ወላ ኤ ሰወበኪ ኤከመኪ ኬተሪ ከመኪ ሀመከሾሩ ኢማን ከሙጌ ደባ ኩለ ኤባ ከንታኪ ደኬሼ ገቡል ኩራሼ ደኬሼ ኬተሪ ከመኪ ኢማን ከሙጌ ደባ ኩለ ኤባዬ ኤሜነ ኬተሪ ከሙገ ደሚሁረጀ ከሙገ አዋናማ ኤነ ኪሃ ቡዱ ባረን ኤበሊበ ኤነገ ኢማን ከሙገ ደባ ኩለ ኤባ ኤሚ ኬተሪ ከመን ነቲ በደል ሂፉመን ንኩመጀ ኤሄንዱ ኤላየን ኤጊገን ዳኒ ቲመንና ሚ ዱ ኮላኒ ኢማን ከሙገ ደባ ኩለ ኤባ ኤነገ ኪባን ኢማን ከሙገ ደባ ኩለ ኤባ ጎስ ከሙገ ዋነ ደን ባ ኬወናኒ አነ ደባ ኩለ ኤባ ኤ ደባ ኩለ ኤባ ኪሂነ ባኔ ኪሂነ ባኔ ايه فهو دهوانا جملة رحمه الله بدال واني وما ايكو ايه بحي ايمان كمغ دبا كول ايبا كان ينجيجا كمغ آوانا ما كتري كم ينن ريني كيف بگن ايمان كمغ جزاگ ترين ايبس ممبرين اينا عميل نفس النصر دينو من اينا بدل نقران ماني كي اينا نفس النصر دينو متاكا ايمان كمغ ترين اينا اللي بي جزا تن سواب تن عجر تن ايمان كمغ ترين اينا اللي بي سواب درمت اينا بدل كولان اوه تبينو ತಿಮನ್ನ ಮಿಯ ಬೇಣು ಮೇನ ತಿಮನ್ನ ಬಣ್ಣ ಬದಲು ಹೆಂಗ ಹೆಚ್ಚಕೆ ಅಲ್ ಆಕಿಲ್ ಬುದ್ಧಿ ವೆರಿಯಕು ಅದುಲು ವೆರಿ ವಿಷ್ಣು ಮಕ್ಕು ವಿಷ್ಣಾ ಮಿಯಕು ಬುಣಾಣತೆ ಓಹ್ ತಿಮಣ್ಣ ಇಮಾ ಕಮ ಬೇಣು ಮೆನ್ವೆ ಇಮಾ ಕಮ್ಗೆ ಜಜಾ ತಿವನ ಬೇಣು ಬದಲೆ ಏನ ಬದಲ ಕ ಬೇಣು ವಾಣತೆ ಇಮಾ ಕಂದು ಕೊಲ್ಲಾಫೆ ಇಮಾ ಕಮ್ಗೆ ಮಿಂಬರ ವೆಸ್ ಫೋನ್ ವಾಲಾಫೆ ಏನ ಬದಲ ಕಂಗೆ ದೇನ ತಿಮಣ್ಣ ಬೇಣು ಬದಲುಗ ಮಿವೆನ ಹೆಚ್ಚಕೆ ಮಿಸಾಕ ದುನಿಯವಿ ಗೊತ್ತಂ ಬುಣಾಣ್ಯಾಮ್ ಏನ ಅತು ಗೊತ್ತಿ ಫೋತೆ ಫದ್ದೀಫ ಏನ ಮಿಹೋದಣಿ ದುನಿಯವಿ ಕೊಮ್ಮೆ ಸೆಹೆಂಗೆಚ್ಚೆ ಏನ ಶರ್ವಿ ಗೊತ್ತಂ ಏನೆಯ ದುನಿಯ ಮತಿಗ ಮಗುದಕ್ಕಾದೆ ಫೊತೆ ನುವತೆ ಏನಾಯಂ ಏನಗ ನಮಾದ ನುವತೆ ಏನಾಗ ರೋದ ನುವತೆ ಏನಾಗ ಜಕಾಯಂ ಏನೆ ಪಯಾ ಕೊತ್ತೆ ಫೊದ್ದು ಕೊಲ್ಲಾಫ ದುನಿಯವಿ ಹೆಚ್ಚಂಗ ಏನ ಹೋದಾಣತ ಬುದ್ಧಿವರಿ ಕೊನ ಹೋದಾಣ ಏಮ ಏನ ಇಮಾನ್ ತೆರಿ ಕಮುಗೆ ತೆರೆಯಂ ಏನ ಲಿಬೆ ಜಜಾ ಎ ಜಜಾಗೆ ಎಫ್ಸ್ ಮಿಂಬರಂ ಏನಾಗ ಅಮಿಲ್ಲ ನಫ್ಸನ್ ನಸುರ್ ದೇಶ ಕಿಯಾಫ ಬದಲೆ ಕುರಾಣತೆ ಏನ ಬದಲೆ ನುಕುರಾಣೆ ಏಹಿಂದು ಏನ ಎಂಬುರಿ ಗಣ್ಣಾಣಿ ಕೆತ್ತರಿಕಮ ಏಹಿಂದು ಏನ ಎಂಬುರಿ ಗಣ್ಣಾಣಿ ಕೆತ್ತರಿಕಮ ಎಹೆಂಬುಮ ರಹಿಮೋದ ವಿದಾಳಿಮಣಿ ಎಂಬ ಫಹು ಜುಮ್ಲಾಗ ಫಹೆ ಕೆತ್ತರಿ ವೆಜ್ಜೆ ನಮ ಹಮ ಕಶೋರು ಏನ ಏನಾಗೆ ಈಮಾನ್ ತೆರಿಕ ರಕ್ಕಾ ತೆರಿ ಕೊಫಿಯೆ ಯಾ ಸುಬಹಾನ್ ಅಲ್ಲಾಹ್ ಅಳ್ತಹೋಂಗ ಫರಾತುನ್ ದುತ್ತುರ ಅಳ್ತಹೋಂಗ ಫರಾತುನ್ ಗೋನಾತಂ ಅಳ್ತಹೋಂಗ ಫರಾತುನ್ ಬದು ಬಸ್ತಂ ಅಳ್ತಹುಂಗ ಫರಾತುಂಗ್ ಏನಗ ಅಬುರ ಅಳ್ತಹುಂಗ ಫರಾತುಂಗ್ ಏನಗ ಮುದಲಂ ಅಳ್ತಹುಂಗ ಫರಾತುಂಗ್ ಏ ನಾಯಂಗ್ ಎಕಿ ಕಹಲ ಫಿತ್ತುಂತ ಕುರಿಮತಿ ವೆಜ್ಜೆ ಫೈ ಕೆತ್ತರಿ ವೆಜ್ಜೆ ಕೆತ್ತರಿ ಕಮುಗ ಏನ ಗಾಯಂ ವೆಜ್ಜೆ ಕಮುಗ ವಾಣಮ ಹಮ ಕಶೋರು ಏನ ಏವಣಿ ಏನಗ ಈಮಾನ್ ತೆರಿ ಕರಕ್ಕಾ ತೆರಿ ಕೊಫೈ ಏನಗ ಈಮಾನ್ ತೆರಿ ಕಮ ಏನ ಲೊಳುಮೆ ನಾರು ಕೆತ್ತರಿ ಕಮಗ ದೆಮುಹುರಿ ಜಿಯಾಮ ಅದಿ ಏಯಂ ಉನಿಕಂ ವೆರಿವುಮು ಸಲಾಮೆ ಬೆಸ್ ಕೊಫಿ ಏನ ಏನ ಕೆತ್ತರಿ ಉಮುಗ ಗಾಯಂಬ ಹುರಜ್ಜ ಕಮುಗ ವಾ ನಮ ಏ ಇಮಾನ್ ಕಮಂ ಉಣಿಕಂ ಅವಮು ಏನ ಎವಣಿ ಏನಗೆ ಇಮಾನ್ ಕ ರಕ್ಕಾ ತಿರಿ ಕೊಫ ಸಲಾಮ ಬಿಸ್ ಕೊಫೆ ಏ ಫೋಗ ಏನ ಲಿಬೆ ವರಬೊಡ ಹಿವ್ವರೆ ಇನ್ ಅಲ್ಲಾಹ ಯುದಾಫಿ ಅನಿಲ್ಲದೀನ ಆಮನು ಅಲ್ಲಾಹ ಜಲ್ಲವಾಲ ಬಸ್ವೆಹಿ ಕುರವಿಯೆ ಹಮ ಕಶವರು ಅಲ್ಲಾಹು ಸುಬಹಾನು ವತಾಲ ಎಕಲಾಂಗೆ ಇಮಾನ್ ಬಿಮಿಹು ದಿಫಾ ಕೊದ್ದೆವ್ವತೆ ಏಮ ಏನ ಭರೋಸಾ ವೆಗಣ್ಣಾಣಿ ಏನ ಈತಿ ಮಾದು ಕೊಲ್ಲಾಣಿ ಅಲ್ಲಾಹ್ ಅಲ್ಲಾಹ್ ಏನ ದಿಫಾ ಕುರಬ್ಬಾಣೆ ಏ ಗೊತ್ತುಗೆ ಅಂಬ ಕಶೋರು ಅಲ್ಲಾಹ್ ಸುಬಾನು ತಿಮನ ದಿಫಾ ಕೊ ತಿಮನ್ನ ದಿಫಾ ಕುರಬ್ಬಾಣೆ ಕೀಕೆ ಒತಿ ಆಮನು ಇಮಾನ್ ಬಹುಲಿ ಬೆರಿನ್ನೆ ಏಮ ಏನಗ ಇಮಾನ್ ಕಮಂಗ್ ಏನ ಲೊಳುಮೆ ನಾರುವ ಏನಗ ಇಮಾನ್ ಕಂಗ್ ರಕ್ಕಾ ತೆರಿ ಕುರಿ ಬೆಸ್ ಏನಗ ಇಮಾನ್ ಕಂಗ್ ಏನ ರಕ್ಕಾ ತೆರಿ ಕುರಿ ದುನಿಯವಿ ಗೊತ್ತಂ ಏನ ಕಂತತ್ತಕ ಬೇಣು ಮೆನ್ನು ಅಂಬೆಗೆ ಬದಲೆ ಬೇಣು ಮೆನ್ನು ಏನ ಬೇಣು ಇಮಾನ್ ಕಂ ಬೇಣು ಏನ್ ಅಸರೆ ಕೊರಾಣೆ ಏಗೆ ಕಮೆಂಗ್ ಉಣಿಕೊಲ್ಲಾಣೆ ಏಗೆ ತೆರೆಂಗ್ ಹೆಚ್ಚೆ ಗೊಸ್ತಾಣ ಕಮಟ್ಟಕ ಏನ ಇಮಾನ್ ಕರ್ ರಕ್ಕ ತಿರುಕೋರಿ ಏದು ಅಲ್ಲಾಹು ಜಲ್ಲ ವಾಲ ದಿಫಾ ಕುರವತೆ ಇಮಾನ್ ಬಿಮಿಹು ಎಂ ಎಕಲಾಂಗೆ ದೇಖೆ ದೆನೋಡಿ ಗನ್ನವಾಣೆ ಏ ಅಳು ಏನಾಗೆ ನಫ್ಸ ನಸುರು ಹೋದ ನುಣುಕುಣ್ಣಕ ಏನ ದುನಿಯವಿ ಮಂಫಯಂ ಹೋದಾಕಂಗೆ ನುಣುಕುಣ್ಣಕ ಏಗ ಬದಲುಗ ಅಲ್ಲಾಹ್ ಟಕ ಏನಗೆ ಇಮಾನ್ ತೆರಿಕಂಗೆ ರಕ್ಕ ತಿರುಕುರಿ ಕುರುಮೋ ಅಲ್ಲಾಹ್ ಜಲ್ಲ ವಾಲಾಗಿ ವಾದು ಓಡಿ ಗೆನ್ನವು ಇನ್ ಅಲ್ಲಾಹ ಯುದಾಫಿ ಹಮ ಕಶೋರು ಅಲ್ಲಾಹ್ ಸುಬಾನ್ ವತಾಲ ದಿಫಾ ಕುರವಾಣತ್ತೆ ಏಕಲಾಂಗೆ ಈಮಾನ್ ಬಿ ಅಳುತಕು ಏಮ ಏ ಈಮಾನಂಗ್ ಯೋತಿ ಅಲ್ಲಾಹು ದಿಫಾ ಕುರುಂಬ ಸಾಸ ಈಮಾನ್ ಕಂ ಏಹಿಂದು ಏನಾಯಂ e iman kan rakkater kormun Allahu jalla wala ena difa ko devan ena dunia matiga hissi gotun e difa nu libun kam ga wana ma sawabai ajurai ena libene bodu wegen bi dharma Allah jalla wala qiyamah dog ena ge musibat ta ko ena difa korava gilam beri kam salame korava narakain salame korava ene ki swarga holiveri kam ga labwanate migoto ga iman be demi hunna bi Imam Ibn al-Qayyim rahimahullahu vidalu fabi iman kan ebbay ki ketteri kan anabbay ki shukuri mi deba iman kam ketteri kan nisbe be diuma adi alta hunge faratum mi kurimati wa gona taka duttura taka udaguta mi kan tattaka ketteri umaki rahimahullahu vidalu be asabru wajib ketteri um wajib wegen be tibage macca musibate datikamen nuwata udagule faalu vejje hindu debayen ege macca ve manika Allah jalla wala ge taqdirun ekalange niyain alegge macchan musibate enage macchan datikame udagule faaluvi vejje kam ga waanama dekame ve ege macca mu'min alaye dannashe dekame ve ege macca ekacca ki sabre adi sabr ga hukumaki as sabr wajibun alaik tibayan wajib wegembe ei Allah jalla wala hadratun faalu vidi ecche gotu ga bumu ekalange insaan ko medir korabba ve sekam faalu korfawan ei Allah hadratun tibaga machan gadaru ga kandeli gendi kame gotu ga bumu iyan oti sabr wajibun alaik tibaga machan sabr wajibun me ei ena ketteri vejjanama ena ketteri nuvejjanama ذهب من إيمانه جزء هنا إيمان كم نأدي باي نتيجة كهين مؤمن على كو هنا إيمان كم باي نتيجة ديو من لوبي قرآن هنا جانا هنا مالا هنا مدلا هنا كوري ها اتشان هنا قربان كلان هنا إيمان كرر كاتر كروم إيهم بي منون هي جهاد فرض فميوتي هنا إيمان كم جن دمهور متكه هنا إيمان كم بيرون ديو ما jihad ismeni fardu e fai e bahi muda he da kollagen be senage iman ka rakkatir kuranja kuran e baje e nage nafsu ikkalafa manage furana ves du kollafa e nage iman ka rakkatir kuranja rakkatir kuran e baje e goton jihad sarwa fami wane dushman na de kol jihad sarwa fami nani se nage iman terkan rakkatir kurmu gay ehema e na ketter nu vejja kamuga wa nama dahaba min imanihi juz'un ಏನಾಗೆ ಈಮಾನ್ ತರಿಕಮ ಜುಜ್ವೆ ಬಯ ನೆಟ್ಟಿಗೆ ಫಾಯ್ತು ಗೊಸಿಯೆ ಕೊಂಕಮೆ ಮುಕಾಬಿಲ್ ಹಾದಲ್ ಫಿಯಲ್ ಏನ ಎ ಕುರಿ ಕಮ್ಗೆ ಮುಗಾಬಿಲೆಗ್ಗೆ ಗೊತ್ತುಗೆ ಬದಲೆಗ್ಗೆ ಗೊತ್ತುಗೆ ಏಮ ಏಕಂತತ್ತ ಹೋಗಿ ಏನ ನಫ್ಸಂ ನಸುರ್ ಹೋದಂ ಬೆಗೆ ನುವತ ಏನಗೆ ನಫ್ಸು ಮತೀರಿ ಕೊರಂ ಬೆಗೆ ಏನಗ ಬಾರು ಗದಕನ್ ದಕ್ಕಂ ಬೆಗೆ ಏನ ಬದಲಿ ಹುಮ್ಗ ರೂಹುಗ ನುಕುತಿಯೆ ನುಕುಮೆಚ್ಚ ಕಮ್ಗ ಅವಾಣಮ ಏನ ಎ ಗುರ್ಬಾಂ ವೆದಿಯ ಬದಲು ಏ ವಾವರ ಈಮಾ ಕಂ ಏನಾಗೆ ನಫ್ಸು ನುಕುಮೆಗೆನ್ ದಾಣತೆ ಏಂಬೆ ಮಿತನುಗ ರಹಿಮೋದ ವಿದಾಳೆ ಫ ಮಿವಣಿ ಈಮಾ ಕಮ್ಗೆ ಜಜಾಗೆ ತೆರೆ ಎಬ್ಬಸ್ ಮಿಂಬರೆ ಏನಾಗ ಅಮಿಲ್ ನಫ್ಸುರ್ ದಿನುಮುಗ ಏನ ಬದಲೆ ನುಕುರಾಣೆ ಹಿ ವಿಲ್ ನೆವರ್ ಚೇಂಜ್ ಬದಲೆ ನುಕುರಾಣೆ ಏನ ಬದಲ ಕಣ್ ನುದೇನೆ ಇಹಾಲತುಗ ನುದೇನೆ ಬುಮಾ ಎಕೀಗ ಶಕ್ಕೆ ಪ್ರಶ್ನೆ ಮಿಕಂ ಬುದ್ಧಿವೆರಿಯಾಯ ಎಂಗಿ ಬಯಾಂ ವೆಜ್ಜ ಕಮುಗ ವಾಣಮ ಈಮಾನ್ ಕಮಂ ಏನ ಬದಲ್ ಕುರಾನ್ ಏಕಚ್ಚ ಬಿಸ್ಮಿ ದುನಿಯ ಮತ್ ಈಗ ನೋಡ್ನಾನ್ ಒಮ್ಮ ರಹಿಮಹುಲ್ಲಾಹ್ ಶೇಲ್ ಇಸ್ಲಾಂ ರಹಿಮಹುಲ್ಲಾ ವಿದಾಳ ಮಣಿ ಅಲ್ಲಾಹು ಜಲ್ಲ ವಾಲಾಗೆ ಮೋಮಿನ್ ಅಳಾಯ ಕೆತ್ತರಿ ಕಮುಗ ಗಾಯಂಬೆ ದೆಮಿ ಹುರು ಮಂಗ್ ಏನೆ ವಾಗಿ ವೆರಿವಾಣೆ ಎಗಾರವಣ ಸೌಭುಗತುಗ ಮಿವಣಿ ಕೆತ್ತರಿ ಕಮ ಕೀ ಹಮ ಕಶೋರು ಎ ಕೆತ್ತರಿ ಕಮುಗ ಏನ ದೆಮಿ ಹುರಜ್ಜ ಕಮುಗ ವಾಣಮ ಏ ನಾಯಂ ಎತ ಸವಾಬೆಂ ಎತಂ ಅಜ್ರೆಂ ಎತ ಕಂತತ್ತಕೆ ಫಾಯ್ದಾ ತಕೆ ಹಾಸಲು ಗೆಂದಾಣ ಅಮಲೆ ಗೊತ್ತುಗಾವೆ ಎಗೊತ್ತು ಏನೇನ್ ಎಗಿಗೆನ್ ದಿಯು ಕೆತ್ತರಿ ಕಮಕಿ ಈಮಾನ್ ಕಮಗೆ ದೆಬಾಕುಳ ಎಬ್ಬಾಕ ಏನಗೆ ಈಮಾನ್ ತರಿಕಂ ಏನ್ ಲಿಬೆ ಜಜಾಯಂ ಏನ ಬದಲೆನ್ ನುದೇಣೆ ಏನ್ ಎಬ್ಬಸ್ ಎಚ್ಚಕುಣ್ಣೆ ಏಗ ಬದಲುಗೆ ಏನಗೆ ಈಮಾನ್ ತರಿಕಂ ಏನ್ ರಕ್ಕಾತಿರಿ ಕುರ್ಮತಿಗೆ ದೆಮಿ ಹುಣ್ಣಾಣಿ ಪಯ ಎಗೊತ್ತು ಏನ ಲಿಬಿಗೆಂದೆ ಹಿವ್ವರಾಯ್ ಏನ ಲಿಬಿಗೆಂದೆ ವರುಗದ ಅಸುಮೆ ಕೊಂಬೆ ಫದ ಹಾಲತಗ ದಿಯ ಕಮಗ ವಿಯಸ್ ಎ ಕೆತ್ತರಿ ಕಮಗ ಗಾಯಮ ಹುರುಮ ಇನ್ಶಾಅಲ್ಲಾಹ್ ಮಿವರು ಫುದೇನ ಕಮಗ ಉಮ್ಮೀದು ಕುರಾನ್ سبحانك اللهم وبحمدك أشهد أن لا إله إلا أنت أستغفرك وأتوب إليك وصلى الله وسلم على نبينا محمد وعلى آله وصحبه أجمعين.